ಕಮರ್ಷಿಯಲ್ ಬೆಳೆಗಳು, ಕಮರ್ಷಿಯಲ್ ಬೆಳೆದವರು ಕಡಲೆ ಅಂತ ಬೆಳಿತೀವಿ ಶೇಂಗಾ. ಅದರಲ್ಲಿ ಈ ಮೆಕ್ಕೆಜೋಳನೇ ಬಂದಿದೆಯಲ್ಲ, ಅದನ್ನು ಸಹಿತ ನಾವು ಕಮರ್ಷಿಯಲ್ ಆಗಿ ಮಾಡ್ಕೊಂಡ್ಬಿಟ್ಟಿವಿ. ಅದನ್ನು ಹೌದಾ? ಅದನ್ನು ನಾವು ಬಳಕೆ ಮಾಡೋದಿಲ್ಲ. ಇಳುವರಿ ಚೆನ್ನಾಗಿ ಬರ್ತದ? ಚೆನ್ನಾಗಿ ಬರ್ತದ್ರಿ. ಎಷ್ಟು ಎಕರೆ ಬೆಳಿತೀರಿ ನೀವು ಮೆಕ್ಕೆಜೋಳ? ಮೆಕ್ಕೆಜೋಳ ನೋಡ್ರಿ, 6.5 ಎಕರೆಯಲ್ಲಿ ಮೆಕ್ಕೆಜೋಳ ಮಾಡ್ತೀವ್ರಿ. ಅದರಲ್ಲಿ ನಮಗೆ ಮಳೆ ಯಾವ ಥರ ಬಂದಿರ್ಬೋದು, ಬರದ ಇರಬಹುದು, ಆದರೂ ನಮಗೆ ಅಧೋಗತಿ ಇಲ್ಲ. ಅದರಿಂದ ಆರ್ಥಿಕ ಬೆಳೆಯಾಗಿ ನಮಗೆ ಪರಿಣಾಮಕಾರಿಯಾಗಿ ನಮ್ಮನ್ನು ಬೇರೆ ಇರ್ಬಿಟ್ಟೈತೆ. ನನ್ನ ವೈಯಕ್ತಿಕ ವಿಚಾರದ ಬೇಸಾಯದಲ್ಲಿ ನಾನು ಹೇಳ್ತೇನೆ. ಈಗ ಅದು ಒಳ್ಳೆ ಲಾಭದಾಯಕ ಬೆಳೆ, ಲಾಭದಾಯಕ ಬೆಳೆ ನನ್ನ ಪಾಲಿಗೆ. ನಿಮ್ಮ ಭಾಗದಲ್ಲಿ ಈ ಮೆಕ್ಕೆಜೋಳಕ್ಕೆ ಯಾವ ರೀತಿ ರೋಗ ರುಜಿನ ಬರುತ್ತೆ? ರೋಗ ರುಜಿನ ಬರ್ತಂದ್ರೆ ಆ ಭೂಮಿಯ ಒಂದು ಅವಲಂಬನೆ ಮೇಲೆ ಆ ಮೆಕ್ಕೆಜೋಳ ಹಾಕ್ಬೇಕ್ರಿ. ಆ ಭೂಮಿ ಯಾವ ಥರ ಐತೆ ಆ ಥರ ಭೂಮಿಗೆ ನೋಡಿ ಅದನ್ನ ಮೆಕ್ಕೆಜೋಳ ಹಾಕಿದಾಗ ಆ ಭೂಮಿ ಹೆಚ್ಚಿನ ಸತ್ವ ಇದ್ದು ತಿಪ್ಪೆ ಗೊಬ್ಬರ ಜಾಸ್ತಿ ಇದ್ದರೆ ಅದಕ್ಕೆ ಮೆಕ್ಕೆಜೋಳ ಚೆನ್ನಾಗಿ ಬರ್ತೈತೆ ರೀ. ಎಂಥ ಭೂಮಿ ಇರೋದು, ಸೌಳು ಭೂಮಿ ಇರ್ಬೋದು, ನಮ್ಮದು ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕ್ಬೇಕು ಅದಕ್ಕೆ ಮೆಕ್ಕೆಜೋಳ ಬೆಳಿಬೇಕಂದ್ರೆ. ಈ ತಿಪ್ಪೆ ಗೊಬ್ಬರ ಬಳಕೆ ಮಾಡೋದಕ್ಕೆ ದನಕರುಗಳು ಸಾಕಿದ್ದೀರಾ? ಎಷ್ಟಿದಾವೆ ನಿಮ್ಮ? ನಮ್ಮ 9 ದನಗಳು ಅದಾವ್ರಿ, 2 ಎತ್ತದವ್ರಿ, 2 ಎಮ್ಮೆ ಅದಾವ, ಆಮೇಲೆ ತರುವಾಯ 6 ಆಕಳು ದನಗಳು ಅದಾವ, ಆಮೇಲೆ ಕುರಿಮರಿಗಳು ಅವೊಂದು 4 ಅದಾವ. ಅದು ನನ್ನ ಜೀವನಾಂಶದಲ್ಲಿ ಅದನ್ನು ಬಿಟ್ಟಲ್ರಿ. ದನಗಳ ಸಂಖ್ಯೆ ಜಾಸ್ತಿ ಇತ್ತು, ಈಗ ಅದನ್ನು ಕಾಪಾಡೋದಕ್ಕಾಗಿ ಕಡಿಮೆ ಪ್ರಮಾಣದಲ್ಲಿ ಕೈ ಬಿಡ್ದಂಗೆ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ಏನು ಕೊರತೆ ಇಲ್ಲ? ಇಲ್ಲ ರೀ, ನನ್ನ ಜೀವನದಲ್ಲಿ ಕೊಟ್ಟಿಗೆ ಗೊಬ್ಬರಕ್ಕೆ ಕೊರತೆ ಇಲ್ಲ. ಅದನ್ನು ಬಿಟ್ಟು ಬೇರೆ ಅದಕ್ಕೆ ಅವಲಂಬನೆ ಕಡಿಮೆ ಪ್ರಮಾಣದಾಗ ಹೋಗ್ತಾ ಇದ್ದೀನಿ. ಅಂದರೆ ಅಂಗಡಿ ಗೊಬ್ಬರಕ್ಕೆ ಬಳಕೆ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆನೇ ಕಡಿಮೆ, ರಾಸಾಯನಿಕ ಔಷಧಿಗಳು ಕಡಿಮೆ. ಔಷಧಿನ ನಾನು ಹೊಡೆಯದೇ ಇಲ್ಲ ರೀ. ಹೌದಾ? ಏನು ಮೆಕ್ಕೆಜೋಳಕ್ಕೆ ಮಾತ್ರ ಅದನ್ನು ಆದಷ್ಟು ನಾನು ಔಷಧಿ ಇಲ್ಲ ರೀ. ಈ ಮೆಲಾಥಿಯಂ ಪೌಡ್ರ್ ಇದೆಯಲ್ಲ, ಅದನ್ನು ಒಂದು ಔಷಧ ಬಾಟ್ಲಿ ತಂದು ಹೊಡೆಯೋದಕ್ಕಿಂತು ಅದನ್ನು ಒಂದು 5 ಕೆಜಿದಾಗಲಿ 10 ಕೆಜಿದಾಗಲಿ ಒಂದು ಪ್ಯಾಕೆಟ್ ಸಿಂಪರಣೆ ಮಾಡಿಬಿಟ್ರೆ ಅದನ್ನು ರೋಗ ಏನು ಅಟ್ಯಾಕ್ ಆಗಿರುತ್ತೆ ಅದು ಹೊರಟೋಗ್ಬಿಡ್ತದೆ. ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಿಬಿಡೋ, ಅದನ್ನು 3 ವಾರದಲ್ಲಿ 3 ಸಲ. ಇತ್ತೀಚೆಗೆ ಮೆಕ್ಕೆಜೋಳಕ್ಕೆಲ್ಲ ಈ ಸೈನಿಕ ಹುಳು ಬಿತ್ತವಲ್ಲ, ನನ್ನ ಬೆಳಿಗ್ಗೆ ಬಂದು ಕೊಟ್ಟಲ್ರಿ ನಾನು. ಹೌದಾ? ನನ್ನ ಪೆಲೆ ಇಲ್ಲ, ನನ್ನ ಮೆಕ್ಕೆಜೋಳ ಸೈನಿಕ ಹುಳು ನಿಮ್ಮ ಬೆಳಗ್ಗೆ ಬಂದ ಇಲ್ಲ, ಕಾಡೇ ಇಲ್ಲ. ಯಾಕೆ ಯಾಕೆ ಅಲ್ಲ ಅಂದರೆ ನನ್ನದು ಒಂದು ಮುತುವರ್ಜಿ ಕೆಲಸ ಒಂದು. ಏನು ಏನು ಮುಂಜಾಗ್ರತೆ ಮಾಡಿದ್ರಿ? ಅದನ್ನು ಸುರುವ ಪ್ರಾರಂಭ ಆಗ್ತದೆ ತಂದಾಗ ಅದಕ್ಕೆ ಸರಿಯಾಗಿ ಮೊದಲೇ ಭೂಮಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ಮಾಡಿಬಿಡ್ತೀನಿ ರೀ. ಹೆಂಗೆ ಮಾಡ್ತೀನಂದ್ರೆ ಸುತ್ತ ಮ್ಯಾರಿಗಳಲ್ಲಿ ಇರ್ತಕ್ಕಂಥ ಗಿಡಗಳೆಲ್ಲ ತೆಗೆದು ಬಿಡ್ತೀನಿ. ಒಂದು ಕಗ್ಗಿ ಗಿಡ ಅಂತ ಬೆಳೆದಿರ್ತಾವಲ್ಲ ಅದಕ್ಕೆ ತತ್ತಿ ಇಟ್ಟಿರ್ತಾವ. ಅದು ಮೊದಲೇ ಇದ್ರು ನನ್ನ ಕರ್ತ ಗಿಡಗಳೆಲ್ಲ ತೆಗೆದು ಬಿಡ್ತೀನಿ ತೆಗೆದು. ಆಮೇಲೆ ಈ ಮೆಲೇಥಿಯಂ ಪೌಡ್ರ್ ಇದೆಯಲ್ಲ ಅದನ್ನು ಮ್ಯಾರಿಗಳಿಗೆಲ್ಲ ಸಿಂಪಡಣೆ ಮಾಡ್ಕೊಂಡ್ಬಿಡ್ತೀನಿ ರೀ. ಅದ್ರ ಮುಖಾಂತರ ನಾನು ಬೆಳೆ ಪಡ್ಕೊಳ್ತಿದ್ದೀನಿ. ಅದು ಕಡಿಮೆ ಪ್ರಮಾಣದಲ್ಲಿ ಆ ವಾಸನೆ ಬರೋದಿಲ್ಲ, ಬರೋದಿಲ್ಲರಿ ಅದಕ್ಕೆ ಅದು. ಆಮೇಲೆ ಅದು ಆ ಜಾಗ ಖಾಲಿ ಮಾಡ್ತೈತಿ. ಆ ಸುತ್ತಮುತ್ತ ನನ್ನ ಭೂಮಿ ಸುತ್ತ ಇರೋದಲ್ಲ, ಹೋಗ್ಬಿಡ್ತದೆ. ತತ್ತಿ ಇಡೋಕೆ ಆಸ್ಪದ ಕೊಡೋದು ಆಗೋದಿಲ್ಲ. ಆಮೇಲೆ ಅದು ಮುಂದೆ ಬರೋಕ್ಕಾಗೋದಿಲ್ಲ, ಅಲ್ಲಿ ತತ್ತಿನೇ ಇರೋದಿಲ್ಲ ಅಂದಾಗ ಅಲ್ಲಿ ಅದೆಲ್ಲಿ ಮತ್ತೆ ಉತ್ಪತ್ತಿ ಆಕೈತಿ, ಆಗೋದಿಲ್ಲ. ಹಾಗಾದರೆ ನೀವು ಬೆಳೆಯೋ ಮೆಕ್ಕೆಜೋಳಕ್ಕೆ ರೋಗಬಾಧೆ ಕಡಿಮೆ? ಕಡಿಮೆ. ಹುಳ ಕೀಟಬಾಧೆ ಯಾವೂ ಇಲ್ಲ? ಯಾವ ನನ್ನ ಪೈರಿಗೆ ಬಾಧೆನೇ ಕೊಡೋದಲ್ಲ. ಮೊದಲೇ ಅದನ್ನು ನನ್ನ ಚಿಕಿತ್ಸೆ ಮಾಡ್ಕೊಂಬಿಡ್ತೀನಿ. ಸರಿ, ಈಗ ಒಂದು 5-6 ಎಕರೆ ನೀವು ಮೆಕ್ಕೆಜೋಳ ಬೆಳಿತೀರಿ? ಬೆಳಿತೀನಿ. ಹೌದಾ? ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? 1 ಎಕರೆಗೆ ಭೂಮಿ ಫಲವತ್ತತೆ ನನ್ನ ಭೂಮಿ ಹಂಗೈತೆ, 4 ಎಕರೆ ಒಂದು ಭೂಮಿಯಲ್ಲಿ 23 ಕ್ವಿಂಟಲ್ ಮೆಕ್ಕೆಜೋಳ ಬೆಳಿತೀನಿ ರೀ. 85 ಸೆಂಟ್ಸಿಗೆ 3 ವರ್ಷ ಕಂಟಿನ್ಯೂ. 2020, 2021, 2022, 2023 ಕ್ವಿಂಟಲ್ ಕಂಟಿನ್ಯೂ ಬೆಳೆದೀನಿ ರೀ. ಇನ್ನು ಉಳಿದ ಭೂಮಿಯಲ್ಲಿ 10 ಕ್ವಿಂಟಲ್, 12 ಕ್ವಿಂಟಲ್ ಅದು ಅವೆಲ್ಲ ಸೇರ್ಪಡೆ ಮಾಡ್ಕೊಂಡಾಗ 85-90 ಕ್ವಿಂಟಲ್ ತಕ್ಕ ನಾನು ಮೆಕ್ಕೆಜೋಳ ಬೆಳೆದೀನಿ. ಈಗ ನಿಮಗೆ 70 ವರ್ಷ ಮೇಲೆ ಇದೆ ಅಂತ ಹೇಳಿದ್ರಿ. ಹೌದ್ರಿ. ಮೊದಲು ಮೆಕ್ಕೆಜೋಳ ಬಳಕೆ ಬೆಳೆಯೋದು ಇತ್ತ? ಇದ್ದಿಲ್ರಿ. ಆಗ ನಿಮ್ಮ ತಂದೆಯವ್ರ ಕಾಲಕ್ಕೆ ಇದ್ರಿ? ಏನು ಬೆಳೆಗಳು ಹೆಚ್ಚು ಬೆಳೀತಿದ್ರಿ? ಅವ್ರು ನೋಡ್ರಿ, ಜವರಿ ಜೋಳ ಅಂತ ಬಿತ್ತಿದ್ರು, ಜವರಿ ಸಜ್ಜೆ ಅಂತ ಬಿತ್ತಿದ್ರು. ಅವೆಲ್ಲ ಬಿತ್ತಿದ್ರೆ ಊಟಕ್ಕೆ ಸತನ ಹಾಕಿದ್ದಿಲ್ಲ. ಯಾವಾಗ ಹೈಬ್ರಿಡ್ ತಳಿ ಬೀಜಗಳು ಬಂದವ ಆಗಲಿಂದ ಬೇಸಾಯ ಆಹಾರದ ಉತ್ಪಾದನೆಯಲ್ಲಿ ಜಾಸ್ತಿ ಹೆಚ್ಚಿಗೆ ಲಾಭಾಂಶ ಕಾಣಿತು. ಯಾಕಂದರೆ ನಮ್ಮ ಆಹಾರದ ಕೊರತೆನೇ ಮೊದಲು ಪ್ರತಿನಿಧಿ ಇತ್ತು, ಅಂಥದ್ದು ತಪ್ಪಿತು. ಆಮೇಲೆ ಅದನ್ನು ಅಳವಡಿಸ್ಕೊಂಡು ಆಮೇಲೆ ಆರ್ಥಿಕ ಬೆಳೆಗಳಿಗೆ ಈ ಮೆಕ್ಕೆಜೋಳ ಒಂದು ಒಂದು ಬಂತು. ಅದು ಭಾರಿ ನಮಗೆ ಸಪೋರ್ಟ್ ಕೊಟ್ಟಿತು. ಏನಪ್ಪ ವಿದ್ಯಾಭ್ಯಾಸ ಮಾಡಿರಿ ನೀವು? ನಮ್ಮದು SSLC ಆಗಿದ್ದೀರಿ. ಹಾಂ ಹಾಂ. ಅವತ್ತಿನಿಂದ 69ರಲ್ಲಿ SSLC ನೀವು? ಹೌದ್ರಿ.

ಅದು ಒಂದು ತಾಸು ಮಾಡಿ 8 ತಾಸು ಬಿಟ್ಟರೆ ಅದು ನಾವು ಬರೋದ್ರೊಳಗೆ ನಮಗೆ ಕಣ್ಣು ಕಾಣದಂಗೆ ಆಗಿ ಹೋಗ್ತೈತಿ. ಅದರಲ್ಲಿ ಹುಳುವಾಗಿ ಈ ಹುಳು ಇದನ್ನೆಲ್ಲ ಫಲಗಳನ್ನು ತಿನ್ನಕ್ಕೆ ಹೆಂಗಿರುತ್ತೆ ನೋಡಿ, ಅದನ್ನು ಅಷ್ಟು ಸಂರಕ್ಷಣೆ ಮಾಡಿರ್ಬೇಕ್ರಿ. ಓಹೋ, ಅವರು ಬೇರೆ ಕಡೆಗೆ ಓಡಾಡಂಗಿಲ್ಲ. ಈಗ ನೀವು ನೆವಣಿ ಆಗಾಗ ಬೆಳಿತೀವಿ, ಕೆಲವೊಮ್ಮೆ ಸರಿಯಾಗಿ ಬರಲ್ಲ ಅಂತೀರಿ, ಅದು ನಿಮ್ಮ ಮನೆ ಊಟಕ್ಕೆ ಬಳಸ್ತೀರಾ ನೆವಣಿ? ಇಲ್ಲ ರೀ, ಬಳಸೋದ. ನಿಮ್ಮ ಆಹಾರ ಏನು? ಮುಖ್ಯವಾದ ರಾಗಿ, ಜೋಳ, ಆಮೇಲೆ ಅನ್ನ ರೀ. ಭತ್ತ ಬೆಳಿತೀರಿ? ಭತ್ತ ಬೆಳಿತೀವಿ. ಭತ್ತ ಎಷ್ಟು ಎಕರೆ ಬೆಳ್ಕೊಳ್ತೀರಿ ನೀವು? ಭತ್ತ 1 ಎಕರೆಯಲ್ಲಿ ಮಾಡ್ತದೇನು ರೀ? ನೀರಾವರಿ ನೀರು ಸಿಗುತ್ತಾ? ನೀರು ಸಿಕ್ಕೈತಿ ರೀ, ಬೋರ್ ಹಾಕ್ಸಿವ್ರಿ, ಬೋರ್ ಹಾಕ್ಸಿ 4 ವರ್ಷದಿಂದ. ಅದರಿಂದ ಸಿಗೋದಕ್ಕಾಗಿ ಮಳೆಗಾಲದಲ್ಲಿ ಭತ್ತ ಬೆಳಿತೀವಿ, ಈಗ ಬೇಸಿಗೆಯಲ್ಲಿ ಭತ್ತ ಬೆಳಿತೀವಿ. ಭತ್ತಕ್ಕೆ ಈ ಔಷಧಿಗಳು ಜಾಸ್ತಿ ಬೇಕಾಗ್ತದೆ, ಗೊಬ್ಬರ ಅದು ಇದು? ಗೊಬ್ಬರ ಜಾಸ್ತಿ ಬೇಕಾಗ್ತದೆ ರೀ, ಅದಕ್ಕೋಸ್ಕರ ನಾವು ಮೊದಲೇ ಗೊಬ್ಬರ ಅಂಗಡಿ ಗೊಬ್ಬರ ಜಾಸ್ತಿ ಬಳಸ್ತೀರಿ? ಅದನ್ನು ಅಂಗಡಿ ಗೊಬ್ಬರ ಹೇಳ್ತಾಳೆ ರೀ, ಯೂರಿಯಾ ಅಷ್ಟೇ ಬಿಟ್ಟರೆ 1 ಚೀಲ 1 ಕ್ವಿಂಟಲ್ DAP, ಆಮೇಲೆ ಅದಕ್ಕೆ ಇದು ನಮ್ಮದು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ತುಂಬಿಟ್ಟಿರ್ತವೆ, ಅಲ್ಲೇ ತುಂಬಿರ್ತೀರಿ. ಎರಡು ಬೆಳೆ ಬೆಳೆದ್ರೂ ಅದು ಮತ್ತೆ ಪುಷ್ಟಿಯಾಗಿರ್ಬೇಕು ಭೂಮಿ ರಿಸರ್ವ್, ಅದನ್ನು ಮಾಡ್ಕೊಂಡೆ ಏನು ಕಿದ್ದಕ್ಕೆ ನಾವು ಮಾಡ್ತೀವಿ ಅದು ನೀರಾವರಿಗೆ, ಯಾಕಂದರೆ ಎರಡು ಬೆಳೆ ಅದು. ಈಗ ಭೂಮಿಗೆ ನೀರು ಬಹಳ ಮುಖ್ಯ. ಹೌದ್ರಿ, ಮಳೆ ಬರುತ್ತೆ ಮಳೆಗಾಲದಲ್ಲಿ, ಆ ಮಳೆ ನೀರನ್ನು ಸಂಗ್ರಹಿಸೋಕ್ಕೆ ಏನೇನು ಕ್ರಮಗಳನ್ನು ಮಾಡಿದ್ರಿ? ಕೃಷಿ ಹೊಂಡ ಮಾಡ್ಸಿನ್ರಿ? ಮಾಡ್ಸಿದ್ರಿ ಕಂಪ್ಲೀಟ್? ಹಾಂ, ಕಂಪ್ಲೀಟು ಹೊಲಗಳೆಲ್ಲ ಬದು ಹಾಕ್ಸಿದ್ದೀನಿ. ನಮ್ಮ ಹೊಲದಲ್ಲಿ ನೀರು ಬಂದರೆ ಬೇರೆ ಕಡೆಗೆ ಹೋಗಂಗಿಲ್ಲ, ಅಲ್ಲೇ ಹೊಲದಲ್ಲಿ ಹಿಂಗ್ಬೇಕು. ಆ ಟೈಪ್ನಲ್ಲಿ ನನ್ನ ಹೊಲಗಳೆಲ್ಲ ಮಾಡ್ಸಿನ್ರಿ. ಕೃಷಿ ಬದುಗಳನ್ನು ಮಾಡ್ಸಿದ್ರಿ? ಕೃಷಿ ಬದುಗಳು ಮಾಡ್ಸಿನ್ರಿ, ಕೃಷಿ ಹೊಂಡಗಳು ಮಾಡ್ಸಿದ್ದೀನಿ, ಮತ್ತು ಅವಕ್ಕೆ ತಡೆಗೋಡಿಗಳು ಮಾಡಿದ್ದೀನಿ. ಈಗ ನಿಮಗೆ ಅದು ಉಪಯೋಗ ಆಗ್ತಾ ಇದೆಯಾ? ಉಪಯೋಗ ಅಂತಿರಲ್ರಿ, ನನ್ನ ತಲೆಮಾರಿನ ಆಯ್ತಾ ಇದ್ದವು. ಓಹೋ, ಸೌಕಳಿ ನನ್ನ ಭೂಮಿ ಸೌಕಳಿ ಆಗೋ ಮಟ್ಟದಲ್ಲಿ ಇಲ್ಲೇ ಇಲ್ಲ. ಇಲ್ಲ, ಎಂಥ ಘೋರವಾದ ಮಳೆ ಬಂದ್ರೂ ನಮ್ಮ ಭೂಮಿ ಕೊಚ್ಚಕ್ಕೆ ಅವಕಾಶ ಇಲ್ಲ. ನೀರು ನಮ್ಮ ಮನೆ ಕಟ್ಟಿದ್ದು ಬೀಳ್ಬೋದು, ಹೊಲಗಳು ಅಸ್ತವ್ಯಸ್ತ ಆಗೋ ಲೆಕ್ಕದಲ್ಲಿ ಇಲ್ಲ ರೀ. ಆ ಟೈಪ್ ನಿಮಗೆ ನೀರಿನ ಕೊರತೆ ಆಗಲ್ಲ? ಇಲ್ಲೇ ಇಲ್ಲ ರೀ, ಮಳೆ ತಿಳಿದಾಗ ಬರ್ರಿ ನಮ್ಮ ಹೊಲದಲ್ಲಿ ಬೆಳೆ ನಮಗೆ ಸಿಗ್ತದಂತ 100% ನನ್ನ ಮನವರಿಕೆ. ಎರಡಾವಧಿ ಬೆಳೆಗಳು ತಗೊಳಕ್ ಸಾಧ್ಯ ಆಗಿದೆ? ಒಂದಾವಧಿ ಮಳೆಗಾಲದಲ್ಲಿ, ಇನ್ನು ಉಳಿಕಿದ ಈಗ ನೀರಾವರಿಯಲ್ಲಿ 2 ಬೆಳೆಗಳು ತೆಗಿತೀನಿ. ಈಗ 4 ವರ್ಷ ರೀ, 8 ಬೆಳೆ ತೆಗಿ. ಮಳೆ ಏರುಪೇರು ಆದರೆ ನಿಮ್ಮ ಭೂಮಿಗೆ ಏನು ತೊಂದರೆ ಇಲ್ಲ? ತೊಂದರೆ ಯಾಕಾಗದಲ್ರಿ, ಅದು ನೀರಿನಂಶ ಜಾಸ್ತಿ ಆಗಿ ಊಟ ಹಿಡಿತೈತಲ್ಲ, ಅದಕ್ಕೆ ಬಸಿಕಾಲುಗಳು ಮಾಡಿಬಿಡ್ತೀನಿ. ಮಾಡಿರಿ, ಎಂಥ ಮಳೆ ಬಂದರೂ ಬೆಳ್ಕರಿದ್ರೆ ಭೂಮಿಯಲ್ಲಿ ನೀರು ಇರ್ಬೋದು, ಬಸಿಕಾಲು ಮಾಡಿ ಯಾವಾಗಾಯ್ತು ಮತ್ತೆ ಆಯ್ತಾ ಅದನ್ನು ಮುಚ್ಚಾಕ್ಬಿಡ್ತು, ಮತ್ತೆ ತೇವಾಂಶ ಸಾರಿ ಹೋಗ್ತದೆ ಅಂತೇಳಿ. ಅದು ನನ್ನ ಕರ್ತವ್ಯ ರೀ, ನೀರನ್ನ ಅಷ್ಟೇ ಬಳಸ್ಬೇಕು, ನೀರನ್ನ ಅಷ್ಟೇ ಉಳಿಸ್ಬೇಕು ಅಂತ ಆದ್ಯತೆ ಕೊಟ್ಟುಕೊಂಡು ವ್ಯವಸಾಯ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅದನ್ನು ನಮ್ಮ ಮನೆಯಾಗ ನಮ್ಮ ಮಕ್ಕಳಿಗೂ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಕುಟುಂಬದವ್ರಿಗೂ ಅದನ್ನ ಹೇಳ್ಕೊಂತ ಕೆಲಸ ಮಾಡೋದು. ಸರಿ, ಈಗ ಭೂಮಿಯ ಫಲವತ್ತತೆ ಹೆಚ್ಚಳ ಮಾಡೋದಕ್ಕೆ ಒಂದು ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ತೀರಿ, ಮತ್ತು ಈ ಎರೆಹುಳ ಗೊಬ್ಬರ ಈ ಥರದಲ್ಲ ಹೇಳ್ತಾರೆ? ಎರೆಹುಳ ಗೊಬ್ಬರ ಮಾಡಿದರೆ ಅದರ ಲಾಭ ಒಂದು 3-4 ವರ್ಷ ನಾನು ಪಡ್ಕೊಂಡೀನಿ ರೀ. ಇತ್ತೀಚಿನ ದಿನ ಏನಾಯಿತು, ಅದು ಕ್ರಮೇಣ ಎರೆಹುಳ ತೊಟ್ಟುಗಳಿಗೆ ಅವು ಕೋಳಿ ಕಾಟ ಜಾಸ್ತಿ ಆಗಿಬಿಡ್ತಾರೆ. ಊರ ಸಮೀಪ ಆತಲ್ಲ, ನಮ್ಮ ಹಿತ್ತಲಾಗ ಅಂತ ಮಾಡಿದ್ದು ರೀ. ಈಗ ಆ ಹಿತ್ತಲಲ್ಲಿ ಎರೆಹುಳ ತೊಟ್ಟಿ ಕಟ್ಸಿದ್ನಲ್ಲ, ಅವು ಆ ತಿಪ್ಪೆ ಹಾಕಿನಲ್ಲ ಗೊಬ್ಬರದ್ದು, ಅಲ್ಲಿ ಅವು ಭೂಮಿಯಲ್ಲಿ ಸೇರ್ಪಡೆ ಆಗಿಬಿಟ್ಟವು ರೀ. ಅವು ಯಾವಾಗ ಮಳೆಗಾಲ ಬಂತು ಅಂದ ಕೂಡಲೇ ಅವು ಸುಮಾರು 8-10 ಅಡಿ ಒಳಗೆ ಹೋಗಿರ್ತಾವೆ. ಆಗ ಮಳೆ ತೇವಾಂಶ ಜಾಸ್ತಿ ಅಂದರೆ ಆ ಗೊಬ್ಬರದಾಗ ಬಂದುಬಿಡ್ತಾವೆ, ಅಲ್ಲೇ ಅವು ಕಾಂಪೋಸ್ಟ್ ಮಾಡ್ತಾವ್ರಿ. ಒಳಗೆ ಸಪ್ರೇಟ್ ಒಂದು ಹತ್ರ ದುಂಡಿಗಿರ್ತಾರೆ, ಅಲ್ಲೇ ಮಾಡ್ತಾವೆ. ಅವು ಕೋಳಿ ಅವು ಏನು ಕೆದ್ರಿದ್ರು ಕೆಳಮಟ್ಟದಾಗ ಇರ್ತಾವಲ್ಲ, ಅವಕ್ಕೆ ಸಿಗೋದಿಲ್ಲ. ಅದು ಇವಾಗ ನನ್ನ ತಿಪ್ಪಿನೇ ಒಂದು ಎರೆಹುಳ ಗೊಬ್ಬರ ಇದ್ದಂಗೆ ರೀ. ಈಗ 5 ತಿಪ್ಪೆಯಲ್ಲಿ ಎರೆಹುಳುಗಳು ಇದಾವೆ. ಆ ಭೂಮಿಯಲ್ಲಿ ಈಗ ಎರೆಹುಳು ತೊಟ್ಟಿ ನೀವು ಸಪ್ರೇಟ್ ಮಾಡಿಲ್ಲ, ಪ್ರತ್ಯೇಕವಾಗಿ ಮಾಡಿಲ್ಲರಿ, ಪ್ರತ್ಯೇಕವಾಗಿ ಮಾಡಿಲ್ಲರಿ. ಮಾಡ್ಬೋದಲ್ಲ, ಅದು ಉಪಯೋಗ ಆಗುತ್ತೆ? ಆಗ್ತತ್ರಿ, ಅದನ್ನು ಕಪ್ಪು ಬಂಗಾರ ಅಂತಾರೆ. ಕಪ್ಪು ಬಂಗಾರ ಅಲ್ರಿ, ಅದನ್ನು ಯಾವ ರೀತಿಯಿಂದ ಬಳಸಿ ಅಂತ ಅಷ್ಟೇ ಮಹತ್ವ ಐತೆ. ಅದು ಭೂಮಿಗೈತಿ, ನಮಗೂ ಐತಿ. ಬೆಳೆ ಲಾಸ್ ಆಗಕ್ಕೆ ಸಾಧ್ಯಸ ಇಲ್ಲ. ಹೇಳ್ದಲ್ರಿ, ಹೆಚ್ಚು ಮಳೆನೂ ಬರಲಿ ಕಡಿಮೆ ಮಳೆ ಆಗಲಿ, ನಮಗೆ 100% ಭರವಸೆ ರೀ ನಮ್ಮ ಭೂಮಿಯಲ್ಲಿ. ಈಗ ಇಂಥ ಹುಡುಗರು ರೈತರು ಮಕ್ಕಳಿರ್ತಾರೆ, ಓದಿರ್ತಾರೆ, ಎಲ್ಲೋ ಉದ್ಯೋಗ ಸಿಗ್ಬೋದು ಸಿಗದೇ ಇರ್ಬೋದು. ನೀವು ಬರೆಯಪ್ಪ ಕೃಷಿಯಲ್ಲಿ ನೀವು ಚೆನ್ನಾಗಿ ಜೀವನ ಮಾಡ್ಬೋದು ಅಂತ ನಿಮ್ಗೆ ಹೇಳೋ ಅಷ್ಟು ಒಂದು ಅನುಭವ ಇದೆ, ಗಟ್ಟಿ ಅನುಭವ ಇದೆ? ಐತ್ರಿ ಐತ್ರಿ. ಅವರು ಅದಕ್ಕೆ ಷರತ್ತು ಕಟ್ಟಿ ಮಾಡ್ಬೇಕು ರೀ. ಇಂಥ ಹುಡುಗರಿಗೆ ನೀವು ಕೃಷಿ ಬಗ್ಗೆ ಒಂದಿಷ್ಟು ಬುದ್ಧಿವಾದ ಹೇಳ್ರಿ ಅಂದ್ರೆ ಏನು ಹೇಳಕ್ ಬಯಸ್ತೀರಿ? ಇಷ್ಟೇ ರೀ, ಭೂಮಿ ತಾನು ಕೆಲಸ ಮಾಡ್ರಪ್ಪ, ಭೂಮಿಯಲ್ಲಿ ಮಣ್ಣು ತಿರುವಿ ಹಾಕ್ರಿ. ದಿನ ಒಂದು ಹಿಂಗೆ ಹೋದ್ರೆ ಕಡಿಮೆ ಅಂದರೆ ಒಂದು 30-40 ಅಡಿ ಲೆಕ್ಕ ಹಾಕ್ಯಂಡ್ರೆ 2 ದಿನಕ್ಕೆ ಅಷ್ಟು ನೆಲನ ತಿರುವಿ ಹಾಕಿದರೆ ನಾವು ಉಳುಮೆ ಮಾಡೋದೇ ಬೇಕಲ್ಲ. ಅದೇ ತಿರುವಿ ಹಾಕಿದ ಮಣ್ಣಲ್ಲಿ ಸೊಪ್ಪಿನ ಬೀಜ ಹಾಕಿ ಅದ್ರಾಗ ಉಗ್ಗಿದ್ರೆ ಪಲ್ಯ ಆಗ್ತದೆ. ನಾವು ಕೈ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ಬೋದು. ಅವರು ಅದನ್ನು ಮಾಡಿ ಮನೆಯಾಗ ಹೆಣ್ಮಕ್ಳಿಗೆ ಹಚ್ಚಿದ್ರೆ ಅವ್ರು ಎಣ್ಣೆ ಬೇರೆ ಕೆಲಸ ಹೋಗಲಿ,